ಹಾಗೇನಿಲ್ಲ, ವಿ ಜಸ್ಟ್ ಗುಡ್ ಫ್ರೆಂಡ್ಸ್. ನಿನ್ ಕಣ್ಣಲ್ಲಿ ಕಾಣಿಸ್ತಿದೆ, ನಾನೇನಾದ್ರೂ ಚೆನ್ನಾಗಿದ್ದಿದ್ರೆ ನಿನ್ ಕಣ್ ಕಿತ್ತಾಗ್ತಿದ್ದೆ. ನಿನಗೆ ಆಡೋದು ಅಂದ್ರೆ ಇಷ್ಟ ತಾನೆ, ಅಮ್ಮನಿಗೋಸ್ಕರ ಆಡು. ಬೇಡ, ಹೋದ್ಮೇಲೆ ಅಮ್ಮಂಗೆ ಲೈಫ್ ಶೋನೇ ಕೊಡ್ತೀನಿ. ಬೊಗಸೆಯ ನಡುವೆಯೇ ಅರಳಿ ನಗುವಾಗ ಮುಖಪುಟ ಒಳಗಿನ ಹೃದಯದ ವಿವರ ನನಗೀಗ ಪರಿಚಿತ. ಜೊತೆ ಇದ್ದು ಕೂಡ ಅನಿವಾಸಿ ನೀನು, ಎಲ್ಲೆಲ್ಲೂ ಮೂಡಿಸಿ ಮುತ್ತಾದ ಮಾರ್ಗ ಸಿಹಿಯಾದ ಕನಸಿದೆ ಬದುಕಿನ ಈ ಗುಟುಕಿಗೆ ಎದೆಯ ಗಡಿಯಾರ ಚಲಿಸಿದೆ. ತುಟಿಯಲ್ಲಿ ನಿನ್ನ ಹಾಡಾಗಿ ಸೆನ್ನ ಇನ್ನೂ ಕಟ್ಟಿಯಾಗಿ